ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ನಿಧನ ಸುದ್ದಿ. ಕೆದಮಳೂರು ಗ್ರಾಮದ ನೆಲ್ಲಿಗೆ ಮೊಟ್ಟೆಯ ನಿವಾಸಿ ಕೆಜೆ ಥೋಮಸ್ ಅವರು ಇಂದು ಮಧ್ಯಾಹ್ನ ನಿಧನರಾದರು. ಕೆಜೆ ಥೋಮಸ್ ಅವರ ಅಂತಿಮ ವಿಧಿವಿಧಾನಗಳು ನಾಳೆ ವಿರಾಜಪೇಟೆಯ ಸಂತ ನಮ್ಮ ದೇವಾಲಯದಲ್ಲಿ ಬೆಳಿಗ್ಗೆ 11 ಗಂಟೆಗೆ ನಡೆಯಲಿದೆ. ಬೆಳ್ಳೂರು ಗ್ರಾಮಾಂತರ ಆಂಗೋಡು ಕೇರಳಿವಾಸಯಿಂಜ ನೂರೆರ ರಾಜಪ್ಪ ರಾಜ ಇಂದು ಮರಣಪಟ್ಟಿತು. 60 ದಂಡುಬೈತರ ನೂರೆರ ರಾಜಪ್ಪ ರಾಜ ಅಂಡ ಆಖಿರಿ ಕಾರ್ಯ ನಾಳೆ ಮಜ್ಜಾಂತರ ಮಿದ ಅಂಡ ಸ್ವಂತ ಮನೆಯಲ್ಲಿ ನಡಪ. 30 ಕ್ಲು ಗ್ರಾಮಾಂತರ ಮಂಡಿರ ಸಾಬು ತಿಮ್ಮಯ್ಯಂಗ ಇಂದು ಪುಲಾಕರಣಪಟ್ಟಿತು. ಮಂಡಿರ ಸಾಬು ತಿಮ್ಮಯ್ಯ ಅಂಗಡ ಹಾಕಿರಿ ಕಾರ್ಯ ನಾಳೆ ಮಧ್ಯಾಹ್ನ 12 ಗಂಟೆಗೆ 30 ಕ್ಲು ಗ್ರಾಮತರ ಒಕ್ಕತೂಟಂಗಳತ್ತು ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪಿ ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಣಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ. ಸಣ್ಣ ಮಕ್ಕ ಮನೆಗಿಂತ ಜಾಸ್ತಿ ಅಂಗನವಾಡಿಗಳಲ್ಲಿನೇ ಬೆಳೆತಿರುವ ಈಗಿನ ದಿನಗಳಲ್ಲಿ ಮಕ್ಕಳಿಗೆ ಸಂಸ್ಕಾರ ಕಲಿಸಿಕೆ ಅಂಗನವಾಡಿ ಕಾರ್ಯಕರ್ತೆಯರ ಪಾತ್ರ ತುಂಬಾ ದೊಡ್ಡದು ಅಂತ ಮಡಿಕೇರಿ ನಗರಸಭೆನ ಅಧ್ಯಕ್ಷೆ ಕಲಾವತಿಯವು ಹೇಳಿದವು. ಮಡಿಕೇರಿನ ರೆಡ್ ಕ್ರಾಸ್ ಭವನದಲ್ಲಿ ಭಾರತೀಯ ರೆಡ್ ಕ್ರಾಸ್ನ ಕೊಡಗು ಘಟಕದ ಕಡೆಯಿಂದ ನಡೆದ ಮಡಿಕೇರಿ ತಾಲೂಕು ಅಂಗನವಾಡಿಗಳ ಸಾಧಕ ಕಾರ್ಯಕರ್ತೆಯರಿಗೆ ಸನ್ಮಾನ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಅವು ಮಾತಾಡಿದವು. ಮಕ್ಕಳಿಗೆ ಒಳ್ಳೆ ಶಿಕ್ಷಣ, ಸಂಸ್ಕಾರ, ಪ್ರೀತಿ, ಬುದ್ಧಿನ ಅಂಗನವಾಡಿಗಳಲ್ಲಿ ಕಾರ್ಯಕರ್ತೆಯರು ಕಲಿಸಕ್ಕೂ, ಇವು ಮಕ್ಕಳ ಪಾಲಿಗೆ ದೇವರ ಸಮಾನ ಆಗಿದ್ದೆ, ಇಂಥ ಮಕ್ಕಳನ್ನ ಜಾಸ್ತಿ ಮಮತೆಯಿಂದ ಸಣ್ಣ ತರಲಿ ಬೆಳೆಸಕ್ಕೂ ತಾವು ಹೇಳಿದವು. ಈ ಕಾರ್ಯಕ್ರಮದಲ್ಲಿ ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಿವೈ ರಾಜೇಶ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಜಿಲ್ಲಾ ಪ್ರಭಾರ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸವಿತಾ ಕೀರ್ತನ್, ರೆಡ್ ಕ್ರಾಸ್ ಸಭಾಪತಿ ಬಿಕೆ ರವೀಂದ್ರ ರೈ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಮಡಿಕೇರಿಪೇಟೆಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಲ್ಲಿ 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಂಥೆಟಿಕ್ ಅಥ್ಲೆಟಿಕ್ ಟ್ರ್ಯಾಕ್ ಶುರು ಮಾಡಿಕೆ ಮಂಜೂರಾತಿ ಸಿಕ್ಕಿದ್ದು ಈಗಾಗಲೇ 20 ಲಕ್ಷ ಬಿಡುಗಡೆಯಾಟುತ್ತ ಶಾಸಕರಾದ ಡಾ ಮಂತರ್ಗೌಡವು ಹೇಳಿದವು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ರಾಜ್ಯ ಸರ್ಕಾರಿ ನೌಕರರ ಸಂಘ, ಜಿಲ್ಲಾ ಶಾಖೆ ಇವರ ಕೂಡುಕಟ್ಟಲ್ಲಿ ನಡೆದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಸಾಂಸ್ಕೃತಿಕ ಸ್ಪರ್ಧೆಗೆ ಚಾಲನೆ ಕೊಟ್ಟು ಅವು ಮಾತಾಡಿದವು. ಸರ್ಕಾರಿ ಚಾಕರಿಯಲ್ಲಿರುವ ದಿನವೂ ಒಂದಲ್ಲ ಒಂದು ತರಲ್ಲಿ ಒತ್ತಡದಲ್ಲಿ ಕೆಲಸ ಮಾಡುವೆ, ಅದರ ನಡುವೆ ಆರೋಗ್ಯಕ್ಕೆ ಸಮಯ ಕೊಟ್ಟರೆ ಒಳ್ಳೆ ತರಲಿ ಕೆಲಸ ಮಾಡಿಕೆ ಸಾಧ್ಯ ಆದ್ಯತ ಇವು ಹೇಳಿದವು. ಈ ಸಂದರ್ಭ ಸಂಘದ ಜಿಲ್ಲಾಧ್ಯಕ್ಷರಾದ ಎಂಸಿ ಅರುಣ್ ಕುಮಾರ್, ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ, ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗ ಸಿಬ್ಬಂದಿಗ ಹಾಜರಿದ್ದವು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಶಾಲಾ ಶಿಕ್ಷಣ ಇಲಾಖೆನ ಕಡೆಯಿಂದ 2025-26 ಸಾಲಿನ ಪ್ರಾಥಮಿಕ, ಪ್ರೌಢ, ಹಂಗೆ ಪದವಿ ಪೂರ್ವ ಶಾಲಾ ಕಾಲೇಜುಗಳ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ಇದೇ ತಾರೀಕು 13 ಬೆಳಿಗ್ಗೆ 10 ಗಂಟೆಗೆ ಕುಶಾಲನಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ನಡೆದಿದೆ. ವಿಕಲಚೇತನರ ಹಂಗೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆನ ಸಾಧನ ಯೋಜನೆಯಡಿ ಪ್ರೋತ್ಸಾಹಧನಕ್ಕೆ ಅರ್ಜಿ ಕರೆದಳು. ಈ ಯೋಜನೆಗೆ 2025-26 ಸಾಲಿಗೆ ವಿಕಲಚೇತನ ಫಲಾನುಭವಿಗ ಸೇವಾ ಸಿಂಧು ತಂತ್ರಾಂಶದ ಮೂಲಕ ಇದೇ 31ರೊಳಗೆ ಅರ್ಜಿ ಹಾಕಕ್. ಜಾಸ್ತಿ ಮಾಹಿತಿ ಬೇಕರೆ ಗ್ರಾಮ ಪಂಚಾಯಿತಿಗಳಲ್ಲಿರುವ ವಿಆರ್ಡಬ್ಲ್ಯೂ ಹಂಗೆ ತಾಲೂಕು ಪಂಚಾಯಿತಿಗಳಲ್ಲಿರುವ ಎಂಆರ್ಡಬ್ಲ್ಯೂಗಳನ್ನ ಸಂಪರ್ಕ ಮಾಡಕ್. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಬೋಧಕ ಆಸ್ಪತ್ರೆ, ಲಯನ್ಸ್ ಕ್ಲಬ್ ಸೋಮರಪೇಟೆ, ತಾಲೂಕು ಒಕ್ಕಲಿಗರ ಸಂಘ, ತಾಲೂಕು ಹೋಮ್ಸ್ಟೇ ಅಸೋಸಿಯೇಷನ್ ಇವರ ಕೂಡುಕಟ್ಟಲಿ ಪುಕ್ಸಟ್ಟೆ ಆರೋಗ್ಯ ತಪಾಸಣಾ ಚಿಕಿತ್ಸಾ ಶಿಬಿರ ಇದೇ ತಾರೀಕು 12 ಸೋಮವಾರ ಸೋಮರಪೇಟೆನ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ನಡೆದಿದೆ. ಈ ಸಂದರ್ಭ ತಪಾಸಣೆ ಚಿಕಿತ್ಸೆನೊಟ್ಟಿಗೆ ಪುಕ್ಸಟ್ಟೆ ಮದ್ದನಸನ ಹಂಚಿಕೆ ಮಾಡುವೆ, ಹಂಗೆನೇ ಯಶಸ್ವಿನಿ ಕಾರ್ಡ್ಸನ್ನ ಮಾಡಿಕೊಟ್ಟವೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆನ ಕಡೆಯಿಂದ 2025-26 ಸಾಲಿನ ಕೊಡಗು ಜಿಲ್ಲಾ ಮಟ್ಟದ ಪ್ರಾಥಮಿಕ ಹಂಗಿ ಪ್ರೌಢಶಾಲೆಗಳ 14 ಮತ್ತು 17 ವರ್ಷದೊಳಗಿನ ಜಿಲ್ಲಾ ಮಟ್ಟದ ವಿಶೇಷಚೇತನ ವಿದ್ಯಾರ್ಥಿಗಳ ಕ್ರೀಡಾಕೂಟದ ಉದ್ಘಾಟನಾ ಕಾರ್ಯಕ್ರಮ ಇದೇ ತಾರೀಕು 12 ಬೆಳಿಗ್ಗೆ 10:30 ಕುಶಾಲನಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ನಡೆದಿದೆ ಅಂತ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದರು.